ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 45 ಸೆಕೆಂಡುಗಳು. ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಈ ಕುರಿತು ಆಹಾರ ವಿಜ್ಞಾನಿ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಫಜಲ್ ಅವರೊಂದಿಗಿನ ಸಂದರ್ಶನ, ವಿಶ್ವ ಭೂದಿನದ ಮಹತ್ವ ಹಾಗೂ ಮಾರುಕಟ್ಟೆ ಧಾರಣೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು, 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ರಿಂದ ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು, ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಸಂಪರ್ಕಿಸಿ. ನಂಗಂತೂ ಗೊತ್ತಿದೆ, ದೊಡ್ಡೋನಾದ ಮೇಲೆ ನಾನೊಂದು ಸೈಕಲ್ ರಿಪೇರಿ ಶಾಪ್ ಇಡ್ತೀನಿ. ಏನು, ಯಾಕೆ? ನೀವೆಲ್ಲ ಪೆಟ್ರೋಲ್ ವೇಸ್ಟ್ ಮಾಡೋದ್ ನೋಡಿದ್ರೆ ಫ್ಯೂಚರ್ ನಲ್ಲಿ ಪೆಟ್ರೋಲ್ ಉಳಿಯೋದೇ ಇಲ್ಲ, ಆಗ ಸೈಕಲೇ ಓಡಿಸ್ಬೇಕು ತಾನೇ? ನೀವೇ ಎಲ್ಲ ಪೆಟ್ರೋಲ್ ಮುಗಿಸ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಉಳಿಸ್ತೀರಾ? ಪ್ಲೀಸ್, ಕನಿಷ್ಠ ಪಕ್ಷ ಸಿಗ್ನಲ್ ನಲ್ಲಿ ಇಂಜಿನ್ ಆಫ್ ಮಾಡಿ. ಡೌನ್ಲೋಡ್ ದ PCRA ಆಂಡ್ರಾಯ್ಡ್ ಆಪ್ ಟು ನೋ ಮೋರ್ ಅಬೌಟ್ ಸೇವಿಂಗ್ ಫ್ಯೂಯಲ್. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ MRPL ಆಸ್ ಪಾರ್ಟ್ ಆಫ್ ಸಕ್ಷಮ್. ಇನ್ಸಾನೋ ಕಿ ತರಹ ಪಶು ಪಕ್ಷಿ ಭೀ ಅಧಿಕ ತಾಪಮಾನ ಸೇ ಪರೇಶಾನ್ ಹೋತೇ ಹೈ. ಯೇ ಹಮಾರಿ ಜಿಮ್ಮೇದಾರಿ ಬನ್ತೀ ಹೈ ಕಿ ಗರ್ಮಿಯೋ ಮೇ ಹಮ್ ಉನ್ಕಾ ಧ್ಯಾನ್ ರಖೇ, ಲೂ ಲಗ್ನೆ ಕೆ ಲಕ್ಷಣೋ ಕೋ ಪಹಚಾನಿಯೇ, ಹಾಂಪ್ನಾ, ಬಢಾ ಹುವಾ ಶ್ವಾಸ ದರ, ಜ್ಯಾದಾ ಪಾನಿ ಪೀನಾ, ಭೂಖ್ ನಾ ಲಗ್ನಾ, ಸುಸ್ತಿ, ಅಧಿಕ ಲಾರ್ ನಿಕಲ್ನಾ, ಸೂಖಿ ನಾಕ್, ಕಮ್ಜೋರಿ, ಮಾಸಪೇಶಿಯೋ ಮೇ ಝಟ್ಕೆ, ಬೇಹೋಶ್ ಹೋನಾ. ಇಸ್ಕಾ ಉಪಾಯ ಉನ್ಹೇ ದಿನ ಕೆ ಸಬ್ಸೆ ಗರ್ಮಿ ವಾಲೆ ಸಮಯ ಆರಾಮ್, ಛಾವ್ ಔರ್ ಪಾನಿ ದೇನಾ ಹೈ. ಪಾನಿ ಮೇ ORS ಯಾ ನಮಕ್ ಶಕ್ಕರ್ ಡಾಲ್ನೆ ಸೇ ಉನ್ಹೇ ಜ್ಯಾದಾ ತಾಕತ್ ಮಿಲ್ತಿ ಹೈ. ಆಪಾತ್ಕಾಲೀನ ಸ್ಥಿತಿ ಮೇ ಉನ್ಹೇ ಜಾನವರೋ ಕೆ ಡಾಕ್ಟರ್ ಕೆ ಪಾಸ್ ಲೇ ಜಾಯೇ ಯಾ ಅಪ್ನೆ ಶಹರ್ ಕಿ ಪಶು ಹೆಲ್ಪ್ ಲೈನ್ ಕಾ ಸಂಪರ್ಕ್ ಕರೇ. ಆಪ್ಕೆ ಹಿತ್ ಮೇ ತತ್ಪರ್ NDMA. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 18ರಿಂದ 22ರವರೆಗೆ ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, ಏಪ್ರಿಲ್ 18ರಿಂದ 22ರವರೆಗೆ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಈ ಕುರಿತು ಆಹಾರ ವಿಜ್ಞಾನಿ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಫಜಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಡಾಕ್ಟರ್ ಎ ಫಜಲ್ ಅವರೇ, ನಮಸ್ಕಾರ. ನಮಸ್ಕಾರ. ಕರಾವಳಿ ಜಿಲ್ಲೆಯನ್ನು ನೋಡಿದರೆ ವಿಶೇಷವಾಗಿ ಅಡಿಕೆ ಬೆಳೆಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ವಾಣಿಜ್ಯ ಬೆಳೆಯಾಗಿ ಅಡಿಕೆ ಬೆಳೆಯನ್ನು ಬೆಳೀತಾರೆ, ಜೊತೆಗೆ ತೆಂಗು ಇದೆ, ಕಾಳುಮೆಣಸು ಇದೆ, ಹೀಗೆ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಮೌಲ್ಯವರ್ಧನೆಯ ವಿಚಾರಕ್ಕೆ ಬಂದಾಗ ಅಷ್ಟೊಂದು ಮುಂದೆ ಹೋದ ಹಾಗೆ ಕಾಣ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಈ ಕರಾವಳಿ ಜಿಲ್ಲೆಯಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಬದಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇದಕ್ಕೆ ಪ್ರೋತ್ಸಾಹ ಅಥವಾ ಒಂದು ಸಹಾಯವನ್ನು ನೀಡುವಂತಹ ಯೋಜನೆಗಳು ಏನಾದರೂ ಇದೆಯಾ, ಹೇಗೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಕಿರು ಆಹಾರ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಮಾಡುವಂತಹದ್ದು ಅಥವಾ ಸಂಸ್ಕರಣೆ ಮಾಡುವಂತಹದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ನಮ್ಮ ಜಿಲ್ಲೆಯಲ್ಲಿ? ನಮ್ಮ ಜಿಲ್ಲೆಯಲ್ಲಿ ನೋಡಿ, ಹಲವಾರು ಹಣ್ಣು ಹಂಪಲುಗಳಿದ್ದಾವೆ. ಹಲಸಿನ ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಸೀತಾಫಲ, ರಾಮಫಲ, ಅನನಾಸು, ಪಪ್ಪಾಯ, ಬಾಳೆಹಣ್ಣು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬಾಳೆಕಾಯಿ, ಇಂಥದನ್ನೆಲ್ಲ ಮೌಲ್ಯವರ್ಧನೆ ಮಾಡಿದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು, ಇಲ್ಲ ತ್ರಿಗುಣಗೊಳಿಸಬಹುದು. ಇದು ನಮ್ಮ ಕೇಂದ್ರ ಸರ್ಕಾರದ ಬಹು ಉದ್ದೇಶಗಳಲ್ಲಿ ಒಂದು ಉದ್ದೇಶ. ಈ ಥರ ಮತ್ತೆ ಇನ್ನು ಮುಂದೆ ಹೋಗಿ ಧಾನ್ಯಗಳನ್ನು ನೋಡೋದಾದರೆ ಭತ್ತ, ಇತ್ತೀಚಿನ ವರ್ಷಗಳಲ್ಲಿ ಭತ್ತ ಕಡಿಮೆಯಾಗಿರ್ಬೋದು, ಆದರೂ ಭತ್ತವನ್ನು ಬೆಳೆಯುವವರಿದ್ದಾರೆ. ಭತ್ತದ ಮೌಲ್ಯವರ್ಧನೆಯನ್ನು ಮಾಡಬಹುದು, ಭತ್ತವನ್ನೇ ಮಾರಾಟ ಮಾಡುವ ಬದಲಿಗೆ ಅದರಿಂದ ಉತ್ಪನ್ನ ಅಕ್ಕಿ ಮಾಡಿ, ಅಕ್ಕಿಯನ್ನು ಮತ್ತೆ ಪಫಿಂಗ್ ಮಾಡಿ, ಮತ್ತು ಅದು ಹಲವಾರು ಸಂಸ್ಕರಣೆಯನ್ನು ಗ್ರಾಹಕರಿಗೆ ಅನುಕೂಲವಾಗುವಂತೆ ಉಪಯೋಗ ಮಾಡುವಂಥ ವಸ್ತುಗಳನ್ನಾಗಿ ಮಾಡಿದರೆ ಅದು ಒಂದು ಮಾರಾಟ ಮಾಡಿ ಲಾಭ ಗಳಿಸಬಹುದು. ಆಮೇಲೆ ಉದ್ದು, ಹೆಸರು, ಅಲಸಂದೆ, ಆಮೇಲೆ ತೆಂಗಿನಕಾಯಿ, ಗೇರು ಬೀಜ, ಕೊಕ್ಕೋ ಮುಂತಾದವುಗಳು ನಮ್ಮಲ್ಲಿ ಬೆಳೀತೇವೆ. ನಾವು ಅದನ್ನು ಕೂಡ ಮೌಲ್ಯವರ್ಧನೆ ಮಾಡಬೇಕು. ಕೊಕ್ಕೋವನ್ನು ಹಾಗೆಯೇ ಮಾರಾಟ ಮಾಡಬಾರದು, ಅದನ್ನು ಸಂಸ್ಕರಣೆ ಮಾಡ್ಬೋದು. ಕೊಕ್ಕೋವನ್ನು ಬೀಜವನ್ನು ಒಣಗಿಸಿ, ಇಲ್ಲ ಫರ್ಮೆಂಟೇಷನ್ ಮಾಡಿ, ಇಲ್ಲ ಅದರ ಪಲ್ಪ್ನಿಂದ ಜ್ಯೂಸ್ ತಯಾರಿಸ್ಬೋದು. ಫರ್ಮೆಂಟೇಷನ್ ಮಾಡಿಸಿ ಅದನ್ನು ಸ್ವಲ್ಪ ಒಣಗಿಸಿದರೆ ಕೊಕ್ಕೋ ಸಂಸ್ಕರಣ ಇದು ಚಾಕ್ಲೇಟ್ ಫ್ಯಾಕ್ಟ್ರಿಗಳಿಗೆ ತಗೋಬೋದು ಒಣ ಬೀಜವನ್ನು. ಅಲ್ಲ, ಒಣ ಬೀಜವನ್ನು ಪೌಡರ್ ಮಾಡಿ ತಗೊಳ್ಳುವವರು ಇದ್ದಾರೆ, ಇಲ್ಲ ಬಟರ್ ಮಾಡಿ ಅದನ್ನು ಬಟರ್ ಮಾಡ್ಬೋದು. ಈ ಥರ ಅದು ಹಲವಾರು ಉತ್ಪನ್ನಗಳನ್ನು ಮಾಡಿದರೆ ನಮಗೆ ಭಾಳ ಲಾಭ ಇದೆ. ಇನ್ನು ಅದೂ ಅಲ್ಲದೆ ಕೆಲವು ಸಾಂಬಾರ ಪದಾರ್ಥಗಳು, ನೀವು ಈಗ ಹೇಳಿದ ಹಾಗೆ ಕಾಳು ಮೆಣಸು, ಜಾಯಿಕಾಯಿ, ಶುಂಠಿ, ಹರಿಸಿನ, ಮೆಣಸು, ಏಲಕ್ಕಿ ಮುಂತಾದವುಗಳಿದ್ದಾವೆ, ಅವುಗಳನ್ನು ಕೂಡ ಮೌಲ್ಯವರ್ಧನೆ ಮಾಡಬಹುದು. ಕಚ್ಚಾ ವಸ್ತುವನ್ನು ಯಾವುದೇ ಕಾರಣಕ್ಕೆ ರೈತರು ಮಾರಾಟ ಮಾಡಬಾರ್ದು, ಅವರಿಗೆ ಅದರಲ್ಲಿ ಬಹಳ ಹೆಚ್ಚಿನ ಲಾಭ ಸಿಗುವುದಿಲ್ಲ. ಸುಮ್ಮನೆ ಕಷ್ಟಪಟ್ಟು ಉತ್ಪನ್ನ ಮಾಡಿ ಅದನ್ನು ಕಚ್ಚಾ ವಸ್ತುವನ್ನು ಮಾರಾಟ ಮಾಡಿದರೆ ಇದಕ್ಕಿಂತ ನೀವು ಅದನ್ನು ಉತ್ಪನ್ನಗಳನ್ನು ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಉದ್ಯೋಗ ಸೃಷ್ಟಿನೂ ಆಗ್ತದೆ, ಆಮೇಲೆ ಲಾಭನೂ ಸಿಗ್ತದೆ. ಅದೇ ಥರ ತರಕಾರಿಗಳನ್ನು ನೋಡುವುದಾದರೆ ಈಗ ಬೆಂಡೆಕಾಯಿ ಬೆಳೀತೇವೆ ನಾವು, ಸೌತೆಕಾಯಿ, ಕುಂಬಳಕಾಯಿ, ತೊಂಡೆ, ಹಾಗಲ, ಹೀರೆ, ಪಡುವಲಕಾಯಿ ಈ ಥರ, ಆಮೇಲೆ ಸೊಪ್ಪು, ಬಸಳೆ, ಹರಿವೆ ಇತ್ಯಾದಿ. ನಾನೀಗ ಹಣ್ಣು ಹಂಪಲಲ್ಲಿ ಒಂದು 10 ಹಣ್ಣು ಹೇಳಿದೆ, ಧಾನ್ಯಗಳಲ್ಲಿ ಒಂದು 10 ಹೇಳಿದೆ, ಧಾನ್ಯ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಒಂದು 10 ಹೇಳಿದೆ, ಸಾಂಬಾರ ಪದಾರ್ಥಗಳಲ್ಲಿ ಒಂದು 10 ಹೇಳಿದೆ, ತರಕಾರಿ ಸೊಪ್ಪುಗಳಲ್ಲಿ 10 ಹೇಳಿದೆ. ಈಗ ಟೋಟಲ್ 40 ಪದಾರ್ಥ ಆಯಿತು. ಈಗ 40ರನ್ನು ಬೇರೆ ಬೇರೆ ಮಾಡಿ ಈಗ ಚಕ್ಕುಲಿ ಮಾಡ್ಬೋದು, ಸಂಡಿಗೆ ಮಾಡ್ಬೋದು, ಕೋಡುಬಳೆ ಮಾಡ್ಬೋದು, ಹಪ್ಪಳ ಉಪ್ಪಿನಕಾಯಿ ಜ್ಯಾಮ್ ಮಾಡ್ಬೋದು, ಪೌಡರ್ ಮಾಡಿ ಮಾರಾಟ ಮಾಡ್ಬೋದು, ಐಸ್ ಕ್ರೀಮ್ನಲ್ಲಿ ಮಾಡಿ ಮಾಡಬಾರ್ದು, ಲಾಡು ಹೋಳಿಗೆ ಮುಂತಾದ ಸ್ವೀಟ್ಸ್ಗಳನ್ನು ಮಾಡಿ ಮಾಡ್ಬೋದು. ಈಗ ಒಂದು 10 ಉತ್ಪನ್ನಗಳನ್ನು ಹೇಳಿದೆ, ಈಗ 40x10 400 ಪದಾರ್ಥಗಳಾಯಿತು. ಸೊ ಇದು ಹೇರಳ ಅವಕಾಶ ನಮ್ಮ ಕರಾವಳಿ ಜಿಲ್ಲೆಯಲ್ಲೂ ಇದೆ. ಅದು ಅಲ್ಲದೆ ನಾವು ಇತ್ತೀಚೆಗೆ ನೋಡಿದ್ದೇವೆ, ನಾವು ಟ್ರೈನಿಂಗ್ ಕೊಟ್ಟ ಕೆಲವು ಉದ್ಯಮಿಗಳು, ಸಣ್ಣ ಉದ್ಯಮಿಗಳು ಇದನ್ನು ಬರೀ ಒಂದು ಚಕ್ಕುಲಿನೇ ತಗೊಳ್ಳಿ, ಹಲವಾರು ಇದರ ಹಲಸಿನ ಹಣ್ಣಿನ ಉಪಯೋಗಿಸಿ, ಇಲ್ಲ ಮಾವಿನ ಹಣ್ಣಿನ ಫ್ಲೇವರ್ನಲ್ಲಿ, ಕಾಳುಮೆಣಸಿನ ಫ್ಲೇವರ್, ಖಾರ ರುಚಿಯದ್ದು, ಶುಂಠಿ ರುಚಿ, ಮಾವು ರುಚಿ, ಸೊ ವಿಭಿನ್ನ ವೈವಿಧ್ಯಮಯ ರುಚಿಯನ್ನು ಮಾಡ್ಬೋದು. ಆಗ ಈಗ 40x10 ನಾಲ್ಕು ಸಾವಿರ ಪ್ರಾಡಕ್ಟ್ ಅನ್ನು ಮಾಡಬಹುದು. ಮಾತ್ರ ಮನಸ್ಸು ಬೇಕು ಅಷ್ಟೇ. ಕಚ್ಚಾ ವಸ್ತು ಅಂತೂ ಯಥೇಚ್ಛವಾಗಿ ಈ ಜಿಲ್ಲೆಯಲ್ಲಿ ಸಿಗ್ತಾ ಇದೆ. ಈಗ ರೈತರ ದೃಷ್ಟಿಯಿಂದ ನೋಡಿದ್ರೆ ಇಂತಹ ಉತ್ಪನ್ನವನ್ನು ನೇರವಾಗಿ ಮಾರಾಟ ಮಾಡುವುದಿದ್ರೆ ಯಾವ ರೀತಿ ನಷ್ಟ ಉಂಟಾಗ್ತದೆ ಮತ್ತು ಮೌಲ್ಯವರ್ಧನೆಯ ಅವಶ್ಯಕತೆ ಏನು ಅಂತ ನೋಡಿ. ಮೌಲ್ಯವರ್ಧನೆ ಮಾಡುವುದಕ್ಕೆ ಕಚ್ಚಾ ವಸ್ತು ಅಂದ್ರೆ ನಮ್ಮಲ್ಲಿ ಈಗ ಸೀಸನ್ನಲ್ಲಿ ಗ್ಲಟ್ ಅಂತ ಹೇಳ್ತೇವೆ, ಹೇರಳವಾಗಿ ಒಂದೇ ಸಮನೆ ಬರ್ತದೆ, ಮಾರ್ಕೆಟಿಗಾಗಲಿ ನಿಮ್ಮ ಮನೆಯಲ್ಲೇ ಆಗಲಿ ಹೇರಳವಾಗಿ ಒಮ್ಮೆಲೆ ಬರ್ತದೆ. ಆವಾಗ ಏನಾಗ್ತದೆ, ಕೊಳೆಯುತ್ತದೆ, ಆಹಾರ ಕೆಟ್ಟು ಇರುವುದಿಲ್ಲ, ಕೆಟ್ಟು ಹೋಗ್ತದೆ, ಆವಾಗ ತುಂಬ ನಷ್ಟ ಆಗ್ತದೆ. ನಮ್ಮ ದೇಶವು ನಾವು ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ಸಮಯದಲ್ಲಿ ನೋಡಿದಾಗ ನಮಗೆ ಅತಿಯಾದ ಆಹಾರದ ಕ್ಷಾಮ ಇತ್ತು. ಎಲ್ಲರೂ ಅದನ್ನು ನೋಡಿರಬಹುದು, ಕೇಳಿರಬಹುದು, ಇಲ್ಲ ಓದಿರಬಹುದು. ಅದೇ ತರ ಈ 70 ವರ್ಷದಲ್ಲಿ ಹಲವು ಸರ್ಕಾರಗಳು ತೆಗೆದುಕೊಂಡಂತಹ ನಿರ್ಣಯಗಳು, ಯೋಜನೆಗಳಿಂದ 100+ ಕೃಷಿ ವಿಶ್ವವಿದ್ಯಾಲಯಗಳು, 100+ ಜಾಸ್ತಿ ಕೃಷಿ ವಿಶ್ವವಿದ್ಯಾಲಯಗಳಿದೆ. ಅದು ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಆಮೇಲೆ ಡೀಮ್ಡ್ ಯೂನಿವರ್ಸಿಟೀಸ್ ಇದೆ ICAR, ಆಮೇಲೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಇದೆ, ನಮ್ಮ ಇಲ್ಲಿ ಹತ್ತಿರದಲ್ಲಿ CPCRI ಇದೆ, ಅದು CSC IASR ಬೆಂಗಳೂರಲ್ಲಿದೆ, ಪುತ್ತೂರಲ್ಲಿದೆ. ಇದೇ ತರ ICAR ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಸುಮಾರು 79-80 ಇದೆ. ಸೊ ಇವರೆಲ್ಲ ಹಲವಾರು ವಿಜ್ಞಾನಿಗಳ ಪರಿಶ್ರಮದಿಂದ, ಸರ್ಕಾರದ ಒಂದು ಯೋಜನೆಗಳಿಂದ ಹಾಗೂ ನಮ್ಮ ಕೃಷಿ ಇಲಾಖೆಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಅವರು ರೈತರಿಗೆ ತಲುಪಿಸಿ ನಾವು ಈಗ ಆಹಾರ ಉತ್ಪನ್ನದಲ್ಲಿ, ಕೃಷಿ ಉತ್ಪನ್ನದಲ್ಲಿ ಪ್ರಪಂಚವೇ ನಮ್ಮ ಹತ್ರ ನೋಡ್ತಾ ಇದೆ. ನಾವು ಹಲವಾರು ಉತ್ಪನ್ನಗಳಲ್ಲಿ ಪ್ರಪಂಚದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ, ಕೆಲವರಲ್ಲಿ ಸೆಕೆಂಡ್ ಸ್ಥಾನ, ಥರ್ಡ್ ಸ್ಥಾನದಲ್ಲಿದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ಇಷ್ಟೆಲ್ಲ ಆಹಾರ ಉತ್ಪನ್ನ ಆದರೂ ನಮ್ಮಲ್ಲಿ ಸುಮಾರು 40%, ಒಂದು ಅಂದಾಜಿನ ಪ್ರಕಾರ 40%ನಷ್ಟು ಹಾಳಾಗಿ ಹೋಗ್ತಾ ಇದೆ. ಸೊ ಇದನ್ನು ತಡೆಯುವಲ್ಲಿ ಈ ಮೌಲ್ಯವರ್ಧನೆ ಮತ್ತು ಆಹಾರ ಸಂಸ್ಕರಣೆ ಬಹಳ ಪಾತ್ರ ವಹಿಸುತ್ತದೆ. ಈಗ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಒಂದು ಹೊಸ ಯೋಜನೆ ಬಂದಿದೆ, PMFME ಅಂತ. ಹೌದು, ಏನಿದ್ರ ವಿಶೇಷತೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರ ಬಗ್ಗೆ. ಇದು ನೋಡಿ, ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಒಂದು ಜನರಿಗೆ ಉತ್ತೇಜನ ಕೊಡಲಿಕ್ಕೆ ಒಂದು ಯೋಜನೆಯನ್ನು ಹಾಕಿರುವುದು. ಕಿರು ಆಹಾರ ಸಂಸ್ಕರಣೆ ಅಂದರೆ ಈಗ ಅತಿ ಕಡಿಮೆ ಸಣ್ಣ ಪ್ರಮಾಣದಲ್ಲಿ ಅದರ ಮೂಲ ಬಂಡವಾಳ 1 crore ಕಡಿಮೆ ಇರುವುದು ಕಿರು ಆಹಾರ ಸಂಸ್ಕರಣಾ ಘಟಕ. ಅದರಲ್ಲಿ 10 ಕಡಿಮೆ ಜನರು ಕೆಲಸ ಮಾಡುವಂಥ ಅದಾಗಿರಬೇಕು. ಇದು ಒಂದು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಅದರ ಡೆಫಿನಿಷನ್. ಸೊ ಅದರ ಟರ್ನ್ ಓವರ್ ಮ್ಯಾಕ್ಸಿಮಮ್ ಆಗಿ 1-5 crore ಇರ್ಬೋದು, ಟೋಟಲ್ ಬಂಡವಾಳ 1 crore ಒಳಗಿರಬೇಕು, 10 ಇಂದ ಕಡಿಮೆ ಅದರಲ್ಲಿ ಕೆಲಸಗಾರರಿರಬೇಕು. ಇದು ಕಿರು ಉದ್ಯಮೆ. ಇದರಿಂದ ಸಣ್ಣ ಇದು ಕಿರು ಉದ್ಯಮದಿಂದ ರೈತರು ಮತ್ತು ಈ ಮಹಿಳೆಯರು, ನಿರುದ್ಯೋಗ ಯುವಕರು, ಅವರು ಇದನ್ನು ಶುರು ಮಾಡಬಹುದು, ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಬಹುದು. ಈಗ ನೋಡಿ, ಕೇಂದ್ರ ಸರ್ಕಾರವು PMFME ಯೋಜನೆಯನ್ನು ಈಗ ತಂದಿರುತ್ತದೆ. ಇದರಿಂದ ಈ ಯೋಜನೆಯಿಂದ ಸಣ್ಣ ಪ್ರಮಾಣದಲ್ಲಿ ಆಹಾರ ಉತ್ಪನ್ನಗಳ ಸಂಸ್ಕರಣೆ, ಪ್ಯಾಕಿಂಗ್ ಮತ್ತು ಮಾರಾಟ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಈ ಅವಕಾಶ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿರುತ್ತದೆ, ಅದನ್ನು ಎಲ್ಲರೂ ಉಪಯೋಗಿಸಬೇಕು. ಸೊ ಇದರಲ್ಲಿ ಈ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ಈ ಉದ್ಯಮ ಕಿರು ಉದ್ಯಮಗಳ ಉನ್ನತೀಕರಣ ಮಾಡುವುದು. ಈಗ ಕೆಲವರು ಆಲ್ರೆಡಿ ಮಾಡ್ತಾ ಇದ್ದಿದ್ರೆ ಅವರನ್ನು ಅದರಲ್ಲಿ ಉನ್ನತೀಕರಣ, ಒಂದು ಕೆಲವರು 10 kg ಹಪ್ಪಳ ಮಾಡ್ತಾರೆ ದಿನ, ಒಂದು 10 ಕೆಜಿ ಅಥವಾ 5 ಕೆಜಿ ಉಪ್ಪಿನಕಾಯಿ ಮಾಡ್ತಾರೆ ಅಂದರೆ ಅವರಿಗೆ ಇನ್ನಷ್ಟು ಪ್ರಮಾಣದಲ್ಲಿ ಹೆಚ್ಚಿನ 50 ಕೆಜಿ ಮಾಡುವ ಹಾಗೆ, ಯಾಕೆಂದರೆ ವಿಸ್ತರಿಸುವುದಕ್ಕೆ ಅವಕಾಶ, ಹೌದು, ಅವರು ಉನ್ನತೀಕರಣಕ್ಕೆ ಅವಕಾಶ ಇದೆ. ಹಾಗೆ ಹೊಸದಾಗಿ ಮಾಡುವವರಿಗೆ ಅವರಿಗೂ ಈ ಟ್ರೈನಿಂಗ್ ಕೊಟ್ಟು ಅವರಿಗೆ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವರಿಗೆ ಈ ಒಂದು ಅವಕಾಶವನ್ನು ಅವರಿಗೂ ಕೂಡ ಇದೆ ಹೊಸದಾಗಿ ಶುರು ಮಾಡುವವರಿಗೆ. ಇನ್ನೊಂದು ಎಂದರೆ ಕೌಶಲ್ಯ ತರಬೇತಿ ಕೊಡ್ತೇವೆ ಇದರಲ್ಲಿ. ಈಗ ODOP ಅಂತ ಒಂದು ಒಂದು ಒಂದು ಇದನ್ನು ಮಾರ್ಗಸೂಚಿಯನ್ನು ಇಟ್ಟುಕೊಂಡಿದ್ದಾರೆ, ಅದನ್ನು ಅದರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಆ ODOPನಲ್ಲಿ ಮೀನಿನ ಉತ್ಪನ್ನಗಳನ್ನು ಮಾಡಬೇಕು ಅಂತ ಈ ಕರಾವಳಿ ಜಿಲ್ಲೆಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿನ ನಮ್ಮ ಮೀನುಗಾರಿಕಾ ಕಾಲೇಜ್ ಇದೆ ಮಂಗಳೂರಲ್ಲಿ, ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತೇವೆ. ಆ ಮೀನುಗಾರಿಕಾ ಕಾಲೇಜನ್ನು ನಾವು ಈ ಯೋಜನೆಯಲ್ಲಿ ಅವರು ಅಂಗೀಕಾರ ಮಾಡಿರ್ತಾರೆ. ಅದೇ ಥರ ಇನ್ನೂ ಹೆಚ್ಚಿನ ಅಂದರೆ ಆಧುನಿಕ ಪದ್ಧತಿಯ ಸಂಸ್ಕರಣೆ, ವ್ಯಾಕ್ಯೂಮ್ ಪ್ಯಾಕಿಂಗ್, ಸ್ಪ್ರೇ ಡ್ರೈಯಿಂಗ್ ಮುಂತಾದಂಥ ಆಧುನಿಕ ವಿಧಾನಗಳಿಂದ ಸಂಸ್ಕರಣೆ ಮಾಡುವುದಾದರೆ ನಾವು ಕೇಂದ್ರೀಯ ಆಹಾರ ಸಂಸ್ಕರಣಾ ಸಂಸ್ಥೆಯ ಮೈಸೂರಿನಲ್ಲಿದೆ CFTRI, ಅಲ್ಲಿ ಅದನ್ನು ನಾವು PMFME ಸ್ಕೀಮ್ನಲ್ಲಿ ಗುರುತಿಸಿದ್ದೇವೆ. ಅಲ್ಲಿ ಕೂಡ ಉಚಿತವಾಗಿ ತರಬೇತಿ ನೀಡಲಾಗುವುದು. ಆಮೇಲೆ ಇನ್ನೊಂದು ಈ ಉದ್ದೇಶ ಅಂದರೆ ಕೈ ಆಸರೆ ಬೆಂಬಲ. ಒಬ್ಬ ಉದ್ಯಮಿ ಅವನು ಶುರುವಿಂದ ಹೊಸದಾಗಿ ಮಾಡುವವನಿದ್ದರೆ ಇರಲಿ, ಇಲ್ಲ ಆಲ್ರೆಡಿ ಮಾಡುವವನಿರಲಿ, ಅವನಿಂದ ಅಪ್ಲಿಕೇಶನ್ ಹಾಕಿ ಅವನನ್ನು ಬ್ಯಾಂಕಿಗೆ ಕರ್ಕೊಂಡೋಗಿ ಬ್ಯಾಂಕ್ನಿಂದ ಸ್ಯಾಂಕ್ಷನ್ ಮಾಡಿ ಅವನಿಗೆ ಕೌಶಲ್ಯದಲ್ಲಿ ಅಭಿವೃದ್ಧಿ ಮಾಡಬೇಕಾದ ಅವನಿಗೆ ಟ್ರೈನಿಂಗ್ ಕೊಟ್ಟು ಅವನನ್ನು ಪ್ರೊಡಕ್ಷನ್ ಶುರು ಮಾಡಿಸುವುದು ಮಾತ್ರವಲ್ಲ ಮಾರ್ಕೆಟಿಂಗ್ನವರೆಗೆ ಎಲ್ಲ ಹಂತದಲ್ಲಿಯೂ ಅವನನ್ನು ಅವನೊಂದು ಕೈ ಆಸರೆ ಸಣ್ಣ ಮಕ್ಕಳಿಗೆ ಕೈ ಹಿಡಿದು ನಡೆಸುವ ಥರ ಕೈ ಆಸರೆ ಬೆಂಬಲವನ್ನು ಕೊಡಲಿಕ್ಕೂ ಇದರಲ್ಲಿ ಅವಕಾಶ ಇದೆ. ಇನ್ನು ಮುಂದೆ ಇನ್ನು ಹೇಳುವುದಾದರೆ ಈ ಯೋಜನೆಯಲ್ಲಿ ಹಲವಾರು ಘಟಕಗಳಿದೆ. ಒಂದನೆಯದು ವ್ಯಕ್ತಿಗತ ಕಿರು ಉದ್ಯಮಿಗೆ 10 ಲಕ್ಷ ಗರಿಷ್ಠ ಮಿತಿಯೊಂದಿಗೆ ಅವನ ಯೋಜನಾ ವೆಚ್ಚದ 50% ಸಬ್ಸಿಡಿಯನ್ನು ಕೊಡ್ತೇವೆ. ಅಂದರೆ ಒಂದು 20 ಲಕ್ಷದ ಪ್ರಾಜೆಕ್ಟ್ ಮಾಡಿದರೆ ಅದರಲ್ಲಿ 10 ಲಕ್ಷ ಅವನಿಗೆ ಸಬ್ಸಿಡಿ ರೂಪದಲ್ಲಿ ಬರ್ತದೆ. ಇನ್ನು 10 ಲಕ್ಷ ಉಳಿದಿರುತ್ತಲ್ಲ, ಅದರಲ್ಲಿ 10% ಅವನು ಸ್ವಂತ ಹಾಕಬೇಕು. ಆಗ 50 + 10 = 60% ಆಯಿತು. ಉಳಿದ 40% ಅನ್ನು ಅವನು ಬ್ಯಾಂಕ್ನಿಂದ ಸಾಲ ಪಡೆಯಬೇಕು. ಇದು ಇನ್ನೊಂದು ವಿಶಿಷ್ಟ ಇದರ ವಿಶೇಷತೆ. ಆಮೇಲೆ ರೈತ ಉತ್ಪಾದಕರ ಸಂಘಗಳು FPO ಅಂತ ಇರ್ತವಲ್ಲ, ಆಮೇಲೆ ಸೊಸೈಟಿಗಳು, ಅವರಿಗೂ ಕೂಡ ಇದರಲ್ಲಿ 50%ನ ಸಬ್ಸಿಡಿಯಲ್ಲಿ ಸಾಲ ಸೌಲಭ್ಯ ಇದೆ. ಆಮೇಲೆ ಈಗ 50% ಅಂದ್ರೆ ಅದನ್ನು 10 ಲಕ್ಷಕ್ಕೆ ಗರಿಷ್ಠ ಮಿತಿಯಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಈಗ 80 ಲಕ್ಷದ ಒಂದು ಪ್ರಾಜೆಕ್ಟ್ ಮಾಡಿದರೆ ಅವನಿಗೆ 50% ಅಂದ್ರೆ 40 ಲಕ್ಷ ಕೊಡುವುದಿಲ್ಲ. ಒಂದು ಫ್ಯಾಮಿಲಿಯಲ್ಲಿ ಒಬ್ಬನಿಗೆ ಮಾತ್ರ ಇದರ ಉಪಯೋಗ ಇದರ ಅವಕಾಶ ಇದೆ, 10 ಲಕ್ಷ ಗರಿಷ್ಠ ಮಿತಿ. ಆಮೇಲೆ 10 ಲಕ್ಷ 20 ಲಕ್ಷ ಅಂತಲೇ ಜನರು ಮಾಡಬೇಕಾಗಿಲ್ಲ. ಕಡಿಮೆಯಲ್ಲಿ 1 ಲಕ್ಷ 2 ಲಕ್ಷದಲ್ಲಿ ಸಣ್ಣ ಉದ್ಯಮಿ ಮಹಿಳೆಯರು, ಅವರು ಮತ್ತೆ ಏನಾದರೂ ನ್ಯೂನತೆಗಳಿರುವವರು, ಇಲ್ಲಾದ್ರೆ ಏನಾದರೂ ಕಷ್ಟಕರ ಯಾವುದಾದರೂ ಉದ್ಯಮಗಳನ್ನು ಕೆಲಸಗಳನ್ನು ಮಾಡಲಿಕ್ಕೆ ಆಗದವರು, ಮನೆಯಲ್ಲಿ ಕೂತು ಇಂಥ ಈ ಆಹಾರ ಸಂಸ್ಕರಣೆಯನ್ನು ಸಣ್ಣ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿ ಅವರ ಜೀವನೋಪಾಯವನ್ನು ಸುಗಮಗೊಳಿಸಬಹುದು. ಆಮೇಲೆ ಸ್ವಸಹಾಯ ಸಂಘಗಳಿದ್ದರೆ, ಈಗ ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಬಹಳ ಇದ್ದಾವೆ, ಅಂಥವರಿದ್ದರೆ ಅವರು ಪ್ರತಿ ಸದಸ್ಯರಿಗೆ, ಅದರಲ್ಲಿ 100, 200, 300 ಸದಸ್ಯರಿರ್ಬೋದು, ಪ್ರತಿ ಸದಸ್ಯರಿಗೆ 40,000 ರೂಪಾಯಿಯದು ಒಂದು ಸಹಾಯ ಕೊಡಲಾಗುವುದು. ಉಳಿದದ್ದು ಕಾಮನ್ ಫೆಸಿಲಿಟಿ ಮಾಡಿಕೊಡ್ತೇವೆ. ಕಾಮನ್ ಫೆಸಿಲಿಟಿ ಅಂದರೆ ಒಂದು ಗೋಡೌನ್ ಬೇಕಾಗ್ಬೋದು, ಕೋಲ್ಡ್ ಸ್ಟೋರೇಜ್ ಬೇಕಾಗ್ಬೋದು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬೇಕಾಗ್ಬೋದು, ಆಹಾರ ಪದಾರ್ಥ ಅಂದರೆ ಅದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಬೇಕಾಗಿರ್ಬೋದು, ಅದೆಲ್ಲ ದುಬಾರಿ ವೆಚ್ಚದಿಂದ ಮಾಡ್ಬೋದು, 100,000 ರೂಪಾಯಿ ಬೇಕಾಗ್ತದೆ. ಅದನ್ನು ಕಾಮನ್ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಾವು ಮಾಡಿಕೊಡ್ತೇವೆ. ಆಮೇಲೆ ಉಳಿದದ್ದು ಇನ್ನೊಂದು ಮುಖ್ಯ ಅಂಶ ಅಂದರೆ ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಯ ಬೆಂಬಲ. ಈಗ ಕೆಲವರು ಉದ್ಯಮ ಆಲ್ರೆಡಿ ಮಾಡ್ತಾ ಇದ್ದವರಿಗೆ ಬ್ರ್ಯಾಂಡಿಂಗ್ ಮಾಡದೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವಸ್ತು ಬ್ರ್ಯಾಂಡಿಂಗ್ ಮಾಡಿದರೆ ಅದರ ಮೌಲ್ಯವು ಇನ್ನಷ್ಟು ಜಾಸ್ತಿಗೆ ಮಾರಾಟ ಮಾಡಬಹುದು, ಅದರ ಬೆಲೆಯನ್ನು ಜಾಸ್ತಿ ಮಾಡಬಹುದು. ಸೊ ಇದು ಈ ಉದ್ದೇಶದಿಂದ ಬ್ರ್ಯಾಂಡಿಂಗ್ ಮಾಡುವಾಗ ಬ್ರ್ಯಾಂಡಿಂಗ್ಗೆ ಮತ್ತು ಲೇಬಲಿಂಗಿಗೆ ಎಲ್ಲ ತುಂಬ ಹಣಕಾಸಿನ ಇದು ಬೇಕಾಗ್ತದೆ, ಅದನ್ನೆಲ್ಲ ಈ ಸ್ಕೀಮ್ನಲ್ಲಿ ನಾವು ತಗೋಬಹುದು. ಅದೂ ಅಲ್ಲದೆ ಈ ಯೋಜನೆಯು ಇತರೆ ಯೋಜನೆಗಳಿಗಿಂತ ವಿಶಿಷ್ಟವಾಗಿದೆ. ಏನೆಂದರೆ ಇದು ಆನ್ಲೈನ್ ಮುಖಾಂತರ, ಕಂಪ್ಲೀಟ್ ಆನ್ಲೈನ್ ಮುಖಾಂತರ ಯೋಜನೆಯ ಅಪ್ಲಿಕೇಶನ್ ಯಾವುದೇ ಪೇಪರ್ನಲ್ಲಿ ಹೋಗುವುದಿಲ್ಲ, ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿ ರಿಜಿಸ್ಟರ್ ಮಾಡಿ ಆವಾಗ ಈ ವೆಬ್ಸೈಟ್ನಲ್ಲಿ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗ್ತದೆ. ಆಮೇಲೆ ಎಲ್ಲ ಡಿ ಪಿ ಆರ್ಗಳು ಕೂಡ ಅಲ್ಲೇ ಆಟೋಮ್ಯಾಟಿಕ್ ಜನರೇಟ್ ಆಗುತ್ತೆ. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಮತ್ತು ಉದ್ದಿಮೆದಾರು ಯಾರು ಉದ್ದಿಮೆ ಇಲ್ಲಿ ತೊಡಗಲಿಕ್ಕೆ ಇಚ್ಛಿಸ್ತಾರ ಅವರು ಕೂತ್ಬಿಟ್ಟು ಈ ಎಲ್ಲ ಮಾಹಿತಿಯನ್ನು ಈ ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿದಾಗ ಅದು ಡಿ ಪಿ ಆರ್ ಕ್ರಿಯೇಟ್ ಆಗಿ ಅದು ನಮ್ಮ ಲೋಕಲ್ ಕಮಿಟಿಗೆ ಬರ್ತದೆ. ಲೋಕಲ್ ಕಮಿಟಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಈ ತರ ಒಂದು 10 ಅಪ್ಲಿಕೇಶನ್ ರೆಡಿ ಆದಾಗ ಡಿ ಸಿ ಅವರು ಈ ಲೋಕಲ್ ಕಮಿಟಿಯ ಚೇರ್ಮನ್ ಇದ್ದಾರೆ ಅವರು ಮೀಟಿಂಗ್ ಕರೆದು ಆ ಮೀಟಿಂಗ್ನಲ್ಲಿ ಅದನ್ನು ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಡಿಸ್ಕಷನ್ ಮಾಡಿ ಅದು ಫೀಸಿಬಿಲಿಟಿ ಇದೆ ಇಲ್ಲ ಅಂತ ನೋಡಿಬಿಟ್ಟು ಅದನ್ನು ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ತಕ್ಷಣ ಅದು ಆಟೋಮ್ಯಾಟಿಕಲಿ ಸಾಫ್ಟ್ವೇರ್ ಜನರೇಟ್ ಇದು ಮಾಡಿ ಅದು ಬ್ಯಾಂಕಿಗೆ ಹೋಗ್ಬಿಡ್ತದೆ. ಬ್ಯಾಂಕಿಗೆ ಅಲ್ಲಿಂದಲೇ ಹೋಗ್ಬಿಡ್ತದೆ. ಅವರಿಗೂ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಮೇಲ್ ಮಾಡ್ತಾರೆ. ಸೊ ಬ್ಯಾಂಕಿನವರು ಯೂಸರ್ ಐ ಡಿ ಹಾಕಿಬಿಟ್ಟು ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅಲ್ಲಿ ಅವರು ಅದನ್ನು ನೋಡ್ತಾರೆ. ನೋಡಿಬಿಟ್ಟು ತಮ್ಮ ಬ್ಯಾಂಕಿನ ನಿಬಂಧನೆಗಳಿಗೆ ಎಲ್ಲ ಒಪ್ಪುವಂತೆ ಎಲ್ಲ ಇದ್ದರೆ ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಕೂಡಲೇ ಸ್ಯಾಂಕ್ಷನ್ ಮಾಡ್ತಾರೆ. ಈಗ ಒಂದೇ ದಿನದಲ್ಲಿ ಬೆಳಗ್ಗೆ ಸಬ್ಮಿಟ್ ಮಾಡಿ ಸಾಯಂಕಾಲ ಬ್ಯಾಂಕಿನಿಗೆ ಹೋಗಿ ಹೋದ ಕೇಸಸ್ ಇದೆ. ಬ್ಯಾಂಕಿನವರು ಸ್ವಲ್ಪ ದಿನ ತಗೋಬಹುದು, ಯಾಕಂದ್ರೆ ಹಣಕಾಸಿನ ವ್ಯವಹಾರ, ಅವರು ಅದನ್ನು ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಆಗ ಇರುವಾಗ ಒಂದೆರಡು ದಿನ ಅವರು ತಗೋಬಹುದು. ಎಷ್ಟು ಶೀಘ್ರ ಅವರು ಮಾಡ್ತಾರೋ ಅಷ್ಟು ಶೀಘ್ರದಿಂದ ಮಾಡುವುದು. ಆ ತರ ಇದು ಒಂದು ವಿಶಿಷ್ಟ ಒಂದು ಯೋಜನೆ, ಆನ್ಲೈನ್ನಲ್ಲಿ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡುವುದು. ಆಮೇಲೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಂದ ಎಲ್ಲ ಉಚಿತವಾಗಿ ನೆರವು ನೀಡಲಾಗುವುದು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಈ ಉದ್ಯಮೆದಾರರಿಗೆ ಯೋಜನೆ ಸಿದ್ಧತೆ, ಅರ್ಜಿ ಸಲ್ಲಿಸಿಕೆ ಹಾಗೂ ಸಂಪೂರ್ಣ ಮಾಹಿತಿಯನ್ನು, ತಾಂತ್ರಿಕ ಮಾಹಿತಿಯನ್ನು ಎಲ್ಲ ಉಚಿತವಾಗಿ ನೀಡ್ತಾರೆ. ಆಮೇಲೆ ನಿಗದಿತವಾದ, ನಾನು ಮೊದಲೇ ಹೇಳಿದ ಹಾಗೆ ಸಿ ಎಫ್ ಟಿ ಆರ್ ಐ, ಆಮೇಲೆ ನಿಫ್ಟೆಮ್ ತಂಜಾವೂರು, ನಿಫ್ಟೆಮ್ ಸೋನಿಪತ್ ಹರಿಯಾಣ ಮುಂತಾದ ಕಡೆಗಳಲ್ಲಿ ಅದು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಉನ್ನತ ಟ್ರೈನಿಂಗ್. ಹಾಗೂ ಲೋಕಲ್ ಆಗಿ ಕೆಲವು ಇನ್ಸ್ಟಿಟ್ಯೂಷನ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಟ್ರೈನಿಂಗ್ ಕೊಟ್ಟು ಅದು ಕೂಡ ಉಚಿತವಾಗಿ ಕೊಡ್ತಾರೆ. ಉಚಿತ ಅಂದರೆ ಅವರು ನಿಮಗೆ ಟ್ರಾನ್ಸ್ಪೋರ್ಟೇಷನ್, ಫುಡ್ಡು ಎಲ್ಲ ಫ್ರೀ ಇದೆ. ಈವನ್ ದೂರದಿಂದ ಬರುವವರಿಗೆ ವಸತಿ ಕೂಡ ಉಚಿತವಾಗಿ ನೀಡ್ತಾರೆ. ನಾವು ಇಲ್ಲಿ ಮಂಗಳೂರು ಫಿಶರೀಸ್ ಕಾಲೇಜಿನಲ್ಲಿ ಉಚಿತವಾಗಿ ವಸತಿ ನೀಡಿ, ಉಚಿತವಾಗಿ ಫುಡ್ ನೀಡಿ, ಉಚಿತವಾಗಿ ಟ್ರೈನಿಂಗ್ ನೀಡಿ, ಸರ್ಟಿಫಿಕೇಟು ಗೌರ್ಮೆಂಟ್ ಆಫ್ ಇಂಡಿಯಾದ ಸರ್ಟಿಫಿಕೇಟು ಕೂಡ ನೀಡಿ ನಾವು ಟ್ರೈನಿಂಗ್ ಮಾಡಿದ್ದೇವೆ. ಹಾಗೂ ಈ ಯೋಜನೆಯಲ್ಲಿ ಮತ್ತೊಂದು ವಿಶೇಷ ಏನಂದರೆ ಇದಕ್ಕೆ ಯಾವುದೇ ಕ್ರೆಡಿಟ್ ಗ್ಯಾರಂಟಿ ಅವನು ಉದ್ಯಮದಾರನು ಕೊಡಬೇಕಾಗಿಲ್ಲ ಬ್ಯಾಂಕಿಗೆ. ಸೆಕ್ಯುರಿಟಿ, ಕೊಲಾಟ್ರಲ್ ಸೆಕ್ಯುರಿಟಿ ಏನು ಬೇಕಾಗಿಲ್ಲ. ಕೇಂದ್ರ ಸರ್ಕಾರವೇ ಇದಕ್ಕೆ ಕ್ರೆಡಿಟ್ ಗ್ಯಾರಂಟಿ ನೀಡಿದೆ. ಈ ಥರ ಈ ಎಲ್ಲ ಬ್ಯಾಂಕ್ಗಳಿಗೂ ಈ ಸೂಚನೆಯನ್ನು ಕಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದೂ ಅಲ್ಲದೆ ಒಬ್ಬ ಉದ್ಯಮಿ ತನ್ನ ಮೊದಲ ವರ್ಷದಲ್ಲಿ ಸರಿಯಾಗಿ ಪ್ರಾಮಾಣಿಕವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಿದ ರಶೀದಿ ಮೊದಲಾದವುಗಳು ಹಾಗೂ ತಮ್ಮ ಉತ್ಪಾದನೆಗಳನ್ನು ಮಾರಾಟ ಮಾಡಿದ ರಶೀದಿಗಳನ್ನು ಸರಿಯಾಗಿ ಪುಸ್ತಕದಲ್ಲಿ ಮೇಂಟೈನ್ ಮಾಡಿ, ರೆಕಾರ್ಡ್ ಮಾಡಿ, ಪ್ರಾಮಾಣಿಕವಾಗಿ ಅವನ ಬ್ಯಾಂಕಿಗೆ ಅವನು ಮಂತ್ಲಿ ಲೋನ್ನ ಮೊತ್ತವನ್ನು ಮರುಪಾವತಿ ಮಾಡ್ತಾ ಇದ್ದರೆ ಅವನಿಗೆ ಸರ್ಕಾರವು 2% ಬಡ್ಡಿ ಸಹಾಯಧನ ನೀಡುತ್ತದೆ. ಅದು 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ಈಗ ಸಪೋಸ್ 9% ಅವನಿಗೆ ಲೋನ್ನದ್ದು ಅವನಿಗೆ ಬಡ್ಡಿ ಇದ್ದರೆ ಅದರಲ್ಲಿ ಅವನಿಗೆ 7% ಮಾಡ್ತಾರೆ, ಉಳಿದ 2% ಅನ್ನು ಸರ್ಕಾರ ಕೊಡ್ತದೆ. ಸೊ ಆ ಥರ ಪ್ರಾಮಾಣಿಕತೆಯನ್ನು ಮಾತ್ರ ತೋರಿಸಬೇಕು. ಈಗ ಈ ಯೋಜನೆಯ ಅನುಷ್ಠಾನ ಆಗ್ತಾ ಇರುವಂತಹದ್ದು ಒಂದು ಜಿಲ್ಲೆ ಒಂದು ಉತ್ಪನ್ನದ ಒಂದು ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ನಮ್ಮ ದೇಶದಲ್ಲಿ ಇದು ಕೇಂದ್ರ ಸರ್ಕಾರದಿಂದ ಆಗುವಂತಹ ಸ್ಕೀಮ್ ಇದೆ. ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದು ಅಳವಡಿಸಿದ್ದಾರೆ. ಈ ಒಟ್ಟಾರೆ ನಮ್ಮ ದೇಶದಲ್ಲಿ 735 ಜಿಲ್ಲೆಗಳಿದ್ದಾವೆ. ಈ 735 ಜಿಲ್ಲೆಗಳಲ್ಲಿರುವ ಕೃಷಿ ಉತ್ಪನ್ನಗಳು ಅದು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಒಂದೊಂದು ಜಿಲ್ಲೆಗೆ. ನಮ್ಮಲ್ಲಿ ನೋಡಿ ಕೊಡಗಿನಲ್ಲಿ ಕಾಫಿ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಕಾಫಿಯ ಉತ್ಪನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕಾಫಿಯನ್ನು ಬೇರೆ ಜಿಲ್ಲೆಗಳಿಗೂ ಬೇರೆ ರಾಜ್ಯಗಳಿಗೂ ನೀವು ಪ್ರೊಸೆಸಿಂಗ್ ಮಾಡಿದರೆ, ಸಂಸ್ಕರಣೆ ಮಾಡಿದರೆ, ಪ್ಯಾಕ್ ಮಾಡಿ ಅದನ್ನು ಒಳ್ಳೆಯ ಗುಣಮಟ್ಟದಿಂದ ನೀವು ಅವರಿಗೂ ತಲುಪಿಸಬಹುದು. ಹಾಗೆಯೇ ಉಳಿದ ಉತ್ಪನ್ನಗಳು ಅಂದರೆ ಬಾಳೆಹಣ್ಣು ಮೈಸೂರಿನಲ್ಲಿ ಜಾಸ್ತಿ ಬೆಳೀತಾರೆ, ಅದಕ್ಕೆ ಮೈಸೂರು ಜಿಲ್ಲೆಗೆ ಬಾಳೆಹಣ್ಣನ್ನು ಕೊಟ್ಟಿದ್ದಾರೆ. ಸೊ ಅದು ಈ ಕಾರಣದಿಂದ ಒಂದು ಜಿಲ್ಲೆಗೆ ಒಂದು ಉತ್ಪನ್ನವನ್ನು ಒಂದು ಸೂಚಿಸಿದ್ದಾರೆ. ಅದೇ ತರ ಬಾಗಲಕೋಟೆಗೆ ನೀರುಳ್ಳಿ, ಬೆಳಗಾವಿಗೆ ಬೆಲ್ಲ, ಯಾಕಂದ್ರೆ ಅಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ, ಚಿಕ್ಕಬಳ್ಳಾಪುರದಲ್ಲಿ ಟೊಮೆಟೊ ಜಾಸ್ತಿ ಬೆಳೀತಾರೆ, ಧಾರವಾಡದಲ್ಲಿ ಮ್ಯಾಂಗೋ ಮಾವು ಜಾಸ್ತಿ ಬೆಳೀತಾರೆ. ಹಾಗೆ ಎಲ್ಲ ಕೊಟ್ಟು ನಮ್ಮ ಜಿಲ್ಲೆಗೆ ಕೃಷಿ ಇಲಾಖೆಯಿಂದ ಚರ್ಚೆ ಮಾಡಲಾಯಿತು ಇಲಾಖಾ ಮಟ್ಟದಲ್ಲಿ. ಆವಾಗ ನಮ್ಮಲ್ಲಿ ಜಾಸ್ತಿ ಮೊದಲು ಭತ್ತ ಅಂತ ಹೇಳಿದರು, ಭತ್ತ ಬೆಳೆಯೋದು ಭಾಳ ಕಡಿಮೆ ಆಗಿದೆ. ಆಮೇಲೆ ಅಡಿಕೆ ಅಂದರು, ಅಡಿಕೆ ಅಂದರೆ ನಮಗೆ ಆಹಾರವಾಗಿ ಉಪಯೋಗಕ್ಕೆ ಬರುವುದಿಲ್ಲ, ಅದು ವಾಣಿಜ್ಯ ಬೆಳೆಯಾಗಿದೆ. ಆಮೇಲೆ ತೆಂಗು ಹೇಳಿದರು, ತೆಂಗಿನಲ್ಲಿ ಏನಾಗಿದೆ ಅಂದರೆ ಚಾಮರಾಜನಗರ ಮತ್ತು ಹಾಸನಕ್ಕೆ ತೆಂಗಿನಕಾಯಿಯನ್ನು ಕೊಟ್ಟಿದ್ದಾರೆ ಅವರು, ಆ ಉತ್ಪನ್ನ ಅದಕ್ಕೆ ಆ ಜಿಲ್ಲೆಗೆ ಆ ಉತ್ಪನ್ನವನ್ನು ಕೊಟ್ಟಿದ್ದಾರೆ. ಸೊ ಉಳಿದಿದ್ದು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆ ಆದ ಕಾರಣ ಇಲ್ಲಿ ಮೀನು ಹೇರಳವಾಗಿ ಸಿಗ್ತದೆ, ಅದಕ್ಕೋಸ್ಕರ ಮೀನಿನ ಉತ್ಪನ್ನಗಳನ್ನು ಮಾಡಬೇಕು ಅಂತ ಸರ್ಕಾರ ನಿಗದಿಪಡಿಸಿದೆ. ಈ ಪ್ರಶ್ನೆ ಇರಬಹುದು, ಈಗ ಈ PMFME ಸ್ಕೀಮ್ನ ಸೌಲಭ್ಯಗಳನ್ನು ಯಾರು ಪಡೆದುಕೊಳ್ಳಬಹುದು, ಅದರ ಅರ್ಹತೆ ಏನು, ಹಾಗೂ ಯಾವ್ಯಾವ ಚಟುವಟಿಕೆಗಳಿಗೆ ಇದನ್ನು ಉಪಯೋಗಿಸಿಕೊಳ್ಳಬಹುದು ಅಂತ. ಈಗ ಇದನ್ನು ನೋಡೋದಾದರೆ ಸ್ಕೀಮು, ಈ PMFME ಸ್ಕೀಮ್ ಇದೆಲ್ಲ, ಇದು ಆಹಾರ ಉತ್ಪನ್ನಗಳಿಗೆ ಸೀಮಿತವಾಗಿದೆ. ಹಾಗಂದ ಕೂಡಲೇ ಒಬ್ಬರು ಹೇಳ್ತಾರೆ ನಮ್ಮಲ್ಲಿ ಅಣಬೆ ಇದೆ, ಇನ್ನೊಬ್ಬರು ಹೇಳ್ತಾರೆ ನಮ್ಮಲ್ಲಿ ಮೊಲದ ಮಾಂಸ ಇದೆ ಇಲ್ಲ ಮೀನು ಇದೆ ಅಂತ. ಹಾಗಿದ್ರೆ ಇದನ್ನು ಅಣಬೆ ಬೆಳೆಸುವುದಾಗಲಿ, ಮೊಲವನ್ನು ಸಾಕುವುದಾಗಲಿ, ಮೀನು ಸಾಕುವುದ್ರೆ ಅದಕ್ಕೆ ಇದರಲ್ಲಿ ಈ ಯೋಜನೆಯಲ್ಲಿ ಬರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು, ತೋಟಗಾರಿಕೆ ಇಲಾಖೆ ಇರಬಹುದು, ಪಶುಸಂಗೋಪನೆ ಇಲಾಖೆ ಇರಬಹುದು, ಮೀನುಗಾರಿಕೆ ಇಲಾಖೆ ಇರಬಹುದು, ಅವರನ್ನು ಸಂಪರ್ಕಿಸಿ ಅದರಲ್ಲಿ ಹಲವಾರು ಯೋಜನೆಗಳಿದೆ, ಅದನ್ನು ಉಪಯೋಗಿಸಬಹುದು. ಈಗ ಇದು ಯಾಕಂದ್ರೆ ಇದು ಆಹಾರ ಸಂಸ್ಕರಣೆ, ನೀವು ಸಂಸ್ಕರಣೆ ಅಂದ್ರೆ ನೀವು ಅಣಬೆಯನ್ನು ಸಂಸ್ಕರಣೆ ಮಾಡಬಹುದು, ಇಲ್ಲ ಮೊಲದ ಮಾಂಸವೇ ಇರಲಿ ಅದನ್ನು ಸಂಸ್ಕರಣೆ ಮಾಡಬಹುದು, ಮೀನು ಸಂಸ್ಕರಣೆ ಮಾಡಬಹುದು. ಸಂಸ್ಕರಣೆ ಮಾಡಿದ ತಕ್ಷಣ ನಮ್ಮಲ್ಲಿ ಈ ಸ್ಕೀಮ್ನಲ್ಲಿ ಬರ್ತದೆ, ಸಂಸ್ಕರಣೆ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವುದು. ಹಾಗೂ ಈ ಸಂಸ್ಕರಣೆ ಅಂತ ಹೇಳಿದ ತಕ್ಷಣ ಸಂಸ್ಕರಣೆ ಮಾಡುವುದು ಕಡ್ಡಾಯ ಅಂತ ಕೂಡಲೇ ಒಬ್ಬರು ಬಂದು ಹೇಳಿದರು ನಮ್ಮಲ್ಲಿ ಬೇಕರಿ ಇದೆ, ಆಹಾರ ಸಂಸ್ಕರಿತ ಆಹಾರ ಅದು, ನಾವು ಮಾಡಬಹುದಾ ಅಂತ. ಬೇಕರಿ ಯಾರು ಮಾಡಿರ್ತಾರೆ ಅದನ್ನು ತಂದು ಅಂಗಡಿಯಲ್ಲಿ ಮಾರುವುದು ಇವರು ಬೇಕರಿಯವರು, ಆಗಿದ್ದಾಗ ಅದು ಬರುವುದಿಲ್ಲ. ಆಮೇಲೆ ಇನ್ನೊಬ್ರು ಹೇಳ್ತಾರೆ ನಾವು ಬಿರಿಯಾನಿ ಮಾಡ್ತೇವೆ, ಇಲ್ಲ ಹೋಳಿಗೆ ಲಡ್ಡು ಎಲ್ಲ ಪಾಯಸ ಇಲ್ಲದ್ರೆ ಹಲ್ವಾ ಮಾಡ್ತೇವೆ, ತುಂಬಾ ಮಾಡ್ತೇವೆ ಅಂತ. ಅದು ಅವರು ಆರ್ಡರ್ ಪ್ರಕಾರ ಮಾಡಿಬಿಟ್ಟು ಅವರು ದೊಡ್ಡ ಕಂಟೈನರ್ಗಳಿಗೆ ಯಾವುದಾದ್ರು ಸಮಾರಂಭಕ್ಕೆ ಕೊಡುವುದು, ದೈನಂದಿನ ಚಟುವಟಿಕೆ ಆಗಿರುವುದಿಲ್ಲ ಅದು. ಇವನು ಈಗ ಬೇಕರಿ ಐಟಮೇ ಮಾಡಲಿ ಇಲ್ಲ ಬಿರಿಯಾನಿನೇ ಮಾಡಲಿ ಅಥವಾ ಹಲ್ವಾ ಇಲ್ಲ ಹೋಳಿಗೆನೆ ಮಾಡಲಿ, ಅದನ್ನು ಒಂದು ಅರ್ಧ ಕೆಜಿ ಪ್ಯಾಕೆಟ್ ಇಲ್ಲ ಒಂದು ಕೆಜಿ ಪ್ಯಾಕೆಟ್ನಲ್ಲಿ ಮಾಡಿ ಲೇಬಲ್ ಮಾಡಿ ಎಲ್ಲ ಅಂಗಡಿಗಳಲ್ಲಿ ಕೊಟ್ಟು ಅಲ್ಲಿ ಮಾರಾಟ ಮಾಡಿದರೆ ನಮ್ಮ ಈ ಸ್ಕೀಮ್ನಲ್ಲಿ ಬರುತ್ತೆ. ಸೊ ಒಟ್ಟಾರೆ ಹೇಳುವುದಾದ್ರೆ ಈ ನಮ್ಮ ಸ್ಕೀಮ್ನಲ್ಲಿ ಎರಡು ವಿಧಗಳಲ್ಲಿದೆ, ಒಂದು ಹೊಸದಾಗಿ ಪ್ರಾರಂಭ ಮಾಡುವ ಘಟಕಗಳು, ಇನ್ನೊಂದು ಈಗಾಗಲೇ ಅಸ್ತಿತ್ವದಲ್ಲಿ ಇರುವ ಘಟಕಗಳು, ಅದನ್ನು ಉನ್ನತೀಕರಣಕ್ಕೆ ನಾವು ಈ PMFME ಸ್ಕೀಮ್ನಲ್ಲಿ ಸಹಾಯ ಮಾಡುತ್ತೇವೆ. ಈಗ ನಾವು ಎರಡನೆಯದು ಅಸ್ತಿತ್ವದಲ್ಲಿರುವ ಘಟಕಗಳು ಅದರ ಉನ್ನತೀಕರಣದ ಬಗ್ಗೆ ಮಾತಾಡುವುದಾದ್ರೆ, ಅವರು ಈಗಾಗಲೇ ಅವರು ಒಂದು ಎರಡು ವರ್ಷದಿಂದ ಇಲ್ಲ ಐದು ವರ್ಷ ಹತ್ತು ವರ್ಷದಿಂದ ಮಾಡ್ತಾ ಇರ್ತಾರೆ. ಅವರು ಏನೋ ಜ್ಯೂಸ್ ಮಾಡುವವರು ಬರಿದ್ದಾರೆ, ಅವರು 50 ಬಾಟಲ್ ಪರ್ ಡೇ ಮಾಡ್ತಾ ಇರ್ಬೋದು, ಅವರು ಇನ್ನು 250 ಬಾಟಲ್ ಪರ್ ಡೇ ಮಾಡುವ, ಯಾಕಂದ್ರೆ ಅವರಿಗೆ ಮಾರ್ಕೆಟ್ ನಲ್ಲಿ ಹಿಡಿತಾ ಇದ್ದು ಇಂಪ್ರೂವ್ಮೆಂಟ್ ಆಗಿದೆ, ಅವರಿಗೆ ಗೊತ್ತಾಗಿದೆ ಈಗ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಇದೆ ಅಂತ, ಅವರು ಅದನ್ನು ನಿರ್ವಹಿಸುವ ಒಂದು ಧೈರ್ಯ ಇದೆ ಅವರಿಗೆ. ಅವಾಗ ಉನ್ನತೀಕರಣ ಮಾಡೋಲಿಕ್ಕೆ ಅವರಿಗೆ ಈಗ ಕೈಯಲ್ಲಿ ಮಾಡ್ತಾ ಇದ್ರು, ಏನು ಯಾವುದೇ ಯಂತ್ರಗಳ ಉಪಯೋಗ ಇಲ್ಲದೆ 50 ಬಾಟಲ್ ಪ್ರತಿದಿನ, ಅದನ್ನು 250 ಮಾಡಲಿಕ್ಕೆ ಆಟೋಮೆಟಿಕ್ ಮೆಷಿನ್ ಉಪಯೋಗಿಸಿ ನಾವು ಮಾಡಬಹುದು. ಅಂತಹ ಮೆಷಿನ್ಗಳಿಗೆ ನಮ್ಮ ಈ ಸ್ಕೀಮ್ನಲ್ಲಿ ನಾವು ಸಹಾಯಧನ ಕೊಡ್ತೇವೆ. ಆಮೇಲೆ ಈಗ ಕೆಲವರು ಚಕ್ಕುಲಿ ಮಾಡ್ತಿರ್ಬೋದು, ಅವರು 10 ಕೆಜಿ ಪ್ರತಿದಿನ ಮಾಡ್ತಿದ್ರೆ ಈಗ 50 ಕೆಜಿಯ ಬೇಡಿಕೆ ಇದೆ, ಇಲ್ಲ ಇವರಿಗೆ ಧೈರ್ಯ ಇದೆ 50 ಕೆಜಿನ 75 ಕೆಜಿ ಪರ್ ಡೇ ಮಾಡಬಹುದು ಅಂತ ಸೆಮಿ ಆಟೋಮ್ಯಾಟಿಕ್ ಮೆಷಿನ್ ತಗೊಳ್ಳೋದಕ್ಕೆ ಅದರಲ್ಲಿ ಈ ಯೋಜನೆಯಲ್ಲಿ ಅನುಕೂಲ ಇದೆ. ಆಗಿದ್ದಾಗ ಈಗ ಅಸ್ತಿತ್ವದಲ್ಲಿರುವ ಘಟಕಗಳು ಕಡಿಮೆ ಅಂದರೆ 2 ವರ್ಷದ ಒಂದು ಅವರ ದಾಖಲಾತಿ ಒಂದು ಒಂದು ದಾಖಲೆಗಳನ್ನು ತೋರಿಸಬೇಕು. ಅದು ಯಾವ ದಾಖಲೆ ಅಂದ್ರೆ ಈಗ ಅವರು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಿದ್ದು ಅದರ ರಿಸಿಪ್ಟ್, ಆಮೇಲೆ ಇವರು ತಯಾರಿಸಿದ ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಿದ ಅದರ ಬಿಲ್, ಈ ಎರಡನ್ನೂ ಕೂಡ ಅವರು ಜೋಡಿಸಿ ಇಟ್ಟಿರಬೇಕು. ಅದು ಒಂದನೇ ವಿಧಾನ. ಅಥವಾ ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನ್ ಆಗಿರಬೇಕು, ಅವರು ಮಾರಾಟ ಮಾಡಿದ್ದು ಅವರು ಪರ್ಚೇಸ್ ಮಾಡಿದ್ದು ಎರಡನ್ನೂ ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ರೆ ಅದರದ್ದು ರೆಕಾರ್ಡ್, ಅಥವಾ ಗೂಗಲ್ನಲ್ಲಿ. ಈ ಮೂರರಲ್ಲಿ ಯಾವುದಾದ್ರೂ ಒಂದು, ರಿಸಿಪ್ಟ್ ಅಥವಾ ಬಿಲ್ ಅಥವಾ ಬ್ಯಾಂಕಿನಲ್ಲಿ ಅಥವಾ ಗೂಗಲ್ ಪೇನಲ್ಲಿ, ಯಾವುದೇ ವಿಧಾನದಲ್ಲಿ ಮಾಡಿದಂತ ಒಂದು ದಾಖಲೆಯನ್ನು ಕೊಟ್ಟರೆ ಅವರು ಈಗಾಗಲೇ ಅಸ್ತಿತ್ವದಲ್ಲಿರುವ ಘಟಕ ಅಂತ ಹೇಳಿಬಿಟ್ಟು ಅದರ ಉನ್ನತೀಕರಣಕ್ಕೆ ಈ ಯೋಜನೆಯಲ್ಲಿ ನಾವು ಅಳವಡಿಸಲಿಕ್ಕೆ ಬರ್ತದೆ. ಇನ್ನು ನಾವು ಮೊದಲನೇದಂದ್ರೆ ಹೊಸದಾಗಿ ಪ್ರಾರಂಭ ಮಾಡುವವರು, ಅವರಿಗೆ ಒಂದು ಸರ್ಕಾರದ ಒಂದು ಒಂದು ಈ ಯೋಜನೆ ಪ್ರಕಾರ ODOP ಅಂತ ಒಂದು ನಿರ್ದಿಷ್ಟ, ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಜಿಲ್ಲೆ ಒಂದು ಉತ್ಪನ್ನ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ODOP. ಅದಕ್ಕೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಜಿಲ್ಲೆ ಆದ ಕಾರಣ ಮೀನಿನ ಉತ್ಪನ್ನ ಮಾಡೋದಕ್ಕೆ ಸರ್ಕಾರ ನಿಗದಿಗೊಳಿಸಿದೆ. ಸೊ ಹೊಸದಾಗಿ ಪ್ರಾರಂಭ ಮಾಡುವವರು ಕಡ್ಡಾಯವಾಗಿ ಮೀನಿನ ಉತ್ಪನ್ನಗಳು, ಯಾವುದೇ ತರಹದ ಮೀನು, ಮೀನಿನ ಸಮುದ್ರದ ಉತ್ಪನ್ನಗಳನ್ನು ನೀವು ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಈ ಹೊಸದಾಗಿ ಪ್ರಾರಂಭ ಮಾಡುವ ಘಟಕಗಳು ಮಾಡಿಕೊಳ್ಬಹುದು. ಅದರ ಜೊತೆಗೆ ಬೇರೆ ಯಾವುದೇ ಘಟಕಗಳನ್ನು ಮಾಡಬಹುದು. ನೀವು ಒಂದು ಮೀನಿನ ಚಟ್ನಿ ಪೌಡರ್ ಇಲ್ಲ ಸಿಗಡಿಯದ್ದು ಉಪ್ಪಿನಕಾಯಿ ಅದರ ಜೊತೆಗೆ ಜ್ಯೂಸ್ನದ್ದು ಮೆಷಿನ್ ಇಟ್ಕೊಳ್ಬಹುದು, ಇಲ್ಲ ಬೇರೆ ಯಾವುದಾದ್ರೂ ಸ್ವೀಟ್ಸ್ನದ್ದು ಇಟ್ಕೊಳ್ಬಹುದು. ಅದನ್ನು ಜೊತೆಗೆ ಯಾವುದೇ ನಾನ್ ODOP ಕೂಡ ಮಾಡ್ಕೋಬಹುದು. ಆದರೆ ಹೊಸದಾಗಿ ಪ್ರಾರಂಭ ಮಾಡುವವರು ಒಂದು ODOP ಪ್ರಾಡಕ್ಟ್, ಅದು ಮೀನಿನ ಉತ್ಪನ್ನಗಳನ್ನು ಮಾಡುವುದು ಕಡ್ಡಾಯವಾಗಿದೆ. ಇದೇ ತರ ಈಗ ವಿವಿಧ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಿಸಿ ವಿವಿಧ ಸಿದ್ಧ ಆಹಾರ ಪದಾರ್ಥಗಳನ್ನು ಈಗ ತಯಾರು ಮಾಡುವ ಈ ಕೌಶಲ್ಯ ಮತ್ತು ಜಾಣ್ಮೆ ಕೆಲವರಲ್ಲಿ ಬಹಳ ಇದೆ. ಆದರೆ ಕೆಲವರಿಗೆ ಹಣಕಾಸಿನ ಅಡಚಣೆಯಿಂದ ಅದನ್ನು ಮಾಡಲಿಕ್ಕೆ ಆಗದಿಲ್ಲ, ಮನೆಯಲ್ಲಿ ಕೂತು ಯೋಚಿಸ್ತಾ ಇದ್ದಾರೆ. ಅಂತವರಿಗೆ ಇದು ಒಂದು ಸುವರ್ಣಾವಕಾಶ, ಈ ಸ್ಕೀಮ್ ಅನ್ನು ಉಪಯೋಗಿಸಿ ಅಂತವರ ಕನಸು ನನಸು ಮಾಡಿಕೊಳ್ಳಬಹುದು. ಈಗ ಗ್ರಾಮೀಣ ಪ್ರದೇಶದಲ್ಲಿರುವ ಆಸಕ್ತ ಯುವತಿಯರಾಗಬಹುದು ಅಥವಾ ಯುವಕರಾಗಬಹುದು ಅಥವಾ ಗೃಹಿಣಿಯರಾಗಬಹುದು, ಇಂಥ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಬೇಕಿದ್ರೆ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಸಂಪರ್ಕಿಸಬೇಕು? ಈಗ ನಮ್ಮ ಜಿಲ್ಲೆಗೆ, ಪ್ರತಿ ಜಿಲ್ಲೆಗೂ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನು ನಿಗದಿಪಡಿಸಿದ್ದಾರೆ. ಸೊ ಈ ಜಿಲ್ಲೆಗೆ, ನಮ್ಮ ಜಿಲ್ಲೆಯಲ್ಲಿ ನಾವು 3 ಜನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿದ್ದೇವೆ. ನನ್ನ ನಂಬರನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ. ನಮ್ಮನ್ನು ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಿಮ್ಮ ನಿಮ್ಮ ನಿಮ್ಮ ತಾಲೂಕಿನಲ್ಲಿರುವ ಕೃಷಿ ಅಧಿಕಾರಿಗಳನ್ನು ಭೇಟಿಯಾಗಿ ಕೃಷಿ ಅಧಿಕಾರಿಗಳ ಹತ್ರ ನಿಮ್ಮ ಇಚ್ಛೆಯನ್ನು ಹೇಳಿದರೆ ಅವರು ನಮ್ಮನ್ನು ಸಂಪರ್ಕ ಮಾಡ್ತಾರೆ ಅಥವಾ ನಮ್ಮ ನಂಬರನ್ನು ಅವರು ಕೊಡ್ತಾರೆ. ನೀವು ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು ಅಥವಾ ನೀವು ಮಂಗಳೂರು ಆಸ್ಪಾಸಿನಲ್ಲಿದ್ದರೆ ಮಂಗಳೂರಿನಲ್ಲಿ ಜಂಟಿ ನಿರ್ದೇಶಕರ ಕಚೇರಿ ಇದೆ, ಅಲ್ಲಿ ನಮ್ಮ ಕಚೇರಿಯ ನಮ್ಮ ವಿಳಾಸವನ್ನು ಜಂಟಿ ಕೃಷಿ ಅಧಿಕಾರಿಗಳ ಕಚೇರಿ, ಅಲ್ಲಿಗೆ ಬಂದು ನಮ್ಮನ್ನು ಹಂಪನಕಟ್ಟೆಯ PWD ಬಿಲ್ಡಿಂಗ್ ನಲ್ಲಿ ಇದೆ. ಹೌದು ಹೌದು ಹೌದು ಹೌದು. ಫೋನ್ ನಂಬರ್ ಹೇಳಿ. ನನ್ನ ಫೋನ್ ನಂಬರ್ 9444919130. ಇನ್ನೊಮ್ಮೆ 9444919130. ಕೇಳುಗರೆ, ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಒಂದು ಅಭಿವೃದ್ಧಿಪಡಿಸುವಂತಹ ಯೋಜನೆ, ಇದನ್ನು ಜಿಲ್ಲೆಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಲಾಗ್ತದೆ ಹಾಗೂ ಸ್ವಉದ್ಯೋಗವನ್ನು ಕೈಗೊಳ್ಳುವುದಕ್ಕೆ ವಿಶೇಷವಾಗಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡುವಂತಹದ್ದು ಮತ್ತು ಮಾರುಕಟ್ಟೆಯನ್ನು ಮಾಡಿಕೊಳ್ಳುವಂತಹದ್ದು, ಇದಕ್ಕೆ ಯಾವ ರೀತಿ ಪ್ರೋತ್ಸಾಹವನ್ನು ನೀಡಲಾಗ್ತದೆ, ಈ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ಡಾಕ್ಟರ್ ಫಜಲ್ ಅವರೇ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಈ ಕುರಿತು ಆಹಾರ ವಿಜ್ಞಾನಿ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಫಜಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ವಿಶ್ವ ಭೂದಿನದ ಮಹತ್ವ ಈ ಕುರಿತು ಮಾತನಾಡುತ್ತಾರೆ ಟಿಎಸ್ ಪ್ರಸಾದ್. ಕೇಳುಗರೆ, ಭೂಮಿಯ ಮೇಲೆ ವಾಸ ಮಾಡ್ತಾ ಇರುವಂತಹ ನಮಗೆ ನಮ್ಮ ಸುತ್ತಲೂ ಇರುವಂತಹ ಅರಣ್ಯ, ಪಶು ಪಕ್ಷಿಗಳು, ನೀರು, ಆಕಾಶ, ವಾತಾವರಣ ಇವೆಲ್ಲವನ್ನು ಸೇರಿಕೊಂಡು ಪರಿಸರ ಅಂತ ಹೇಳ್ತೀವಿ. ಸೌರಮಂಡಲದಲ್ಲಿ ಭೂಮಿ ಒಂದು ಸುಂದರವಾದಂತಹ ಅಪ್ರತಿಮ ಗ್ರಹ. ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನ ಬೀಡು ಎನ್ನುವಂತಹ ಹೆಗ್ಗಳಿಕೆ ಇದಕ್ಕೆ ಇದೆ. ಭೂಮಿ ನಮಗೆ ಬದುಕನ್ನು ಕೊಟ್ಟಿರುವಂತಹ ತಾಣ. ಮನುಷ್ಯರು ಬೆಳೆದ ಹಾಗೆಲ್ಲ ಮತ್ತು ತಂತ್ರಜ್ಞಾನದ ಬೆನ್ನು ಹತ್ತಿ ಬೇರಾವುದೋ ಒಂದು ಗ್ರಹದಲ್ಲಿ ಬದುಕುವುದಕ್ಕೆ ಯೋಗ್ಯವಾದ ತಾಣವಿದೆ ಎನ್ನುವುದನ್ನು ಸಂಶೋಧನೆ ಕೈಗೊಳ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ಭೂಮಿಯೇ ನಮಗಿರುವಂತಹ ಒಂದು ಆಸರೆ. ನಮ್ಮ ಸುತ್ತಮುತ್ತಲೂ ಭೂಮಿಗೆ ಮಾರಕವಾಗುವಂತಹ ಅದೆಷ್ಟೋ ಚಟುವಟಿಕೆಗಳು ನಡೀತಲೇ ಇರ್ತವೆ. ಅವುಗಳನ್ನು ತಡೆಯುವುದಕ್ಕೆ ಪ್ರಯತ್ನಿಸಿ ಅದರಲ್ಲಿ ತೊಡಗಿಸಿಕೊಂಡವರಲ್ಲಿ ತಿಳುವಳಿಕೆ ಮೂಡಿಸಿದರೆ ಅದು ಕೂಡ ನಾವು ಮಾಡಬಹುದಾದಂತಹ ಒಂದು ಉತ್ತಮವಾದಂತಹ ಕಾರ್ಯ. ಕೈಗಾರಿಕೆಗಳಿಂದ ಬರುವಂತಹ ತ್ಯಾಜ್ಯದ ಮಾಲಿನ್ಯದಿಂದ ವಾತಾವರಣ ಕೆಡ್ತಾ ಇದ್ದು ಭೂಮಿ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಹೀಗೆ 1970 ಇದರ ಬಗ್ಗೆ ಜೋರಾದ ಕೂಗು ಕೇಳಿಬಂತು. ಅದು ಮುಂದುವರಿದು ಈ ಹೋರಾಟದ ಫಲವಾಗಿ ಪ್ರತಿ ವರ್ಷ 2022 ಭೂಮಿ ದಿನ ಎಂದು ಆಚರಿಸಲಾಗ್ತಾ ಇದೆ. ವಾಯುಮಾಲಿನ್ಯವನ್ನು ತಡೆಗಟ್ಟುವುದಕ್ಕೆ ಮತ್ತು ನಿಯಂತ್ರಿಸುವ ನಿಟ್ಟಿನಲ್ಲಿ 29 ಮಾರ್ಚ್ 1981 ಕೇಂದ್ರ ಸರ್ಕಾರವು ಸಂಸತ್ತಿನಲ್ಲಿ ಕಾಯ್ದೆಯನ್ನು ಜಾರಿಗೊಳಿಸಿತು. ಇದನ್ನು 1987 ತಿದ್ದುಪಡಿ ಮಾಡಲಾಯಿತು. ಇದು ಭಾರತ ಸರ್ಕಾರದ ವತಿಯಿಂದ ವಾಯುಮಾಲಿನ್ಯವನ್ನು ತಡೆಗಟ್ಟುವುದಕ್ಕೆ ಮತ್ತು ನಿಯಂತ್ರಿಸುವುದಕ್ಕೆ ಮಾಡಿರುವಂತಹ ಮೊದಲ ಪ್ರಯತ್ನ. ವಿಶ್ವ ಭೂಮಿ ದಿನಾಚರಣೆ ಎನ್ನುವುದು ಯಾವುದೋ ಒಂದು ಸಂಸ್ಥೆಗೆ ಮೀಸಲಾದಂತಹ ದಿನಾಚರಣೆಯಲ್ಲ. ಈ ಭೂಮಿಯನ್ನು ಮಲಿನಗೊಳಿಸುವ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕಾರಣವಾಗಿರುವ ಪ್ರತಿಯೊಬ್ಬರೂ ಇದರ ಮಹತ್ವವನ್ನು ಅರಿತುಕೊಂಡು ತನ್ನನ್ನು ತಾನು ತಿದ್ದಿಕೊಂಡು ಈ ಭೂಮಿಯ ರಕ್ಷಣೆಗೆ ಕೈಜೋಡಿಸಬೇಕಾಗಿದೆ. ಭೂಮಿಯ ಮೇಲೆ ಹೆಚ್ಚುತ್ತಾ ಇರುವಂತಹ ಉಷ್ಣತೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ 25ನೆಯ ವಾರ್ಷಿಕ ಜಾಗತಿಕ ಹವಾಮಾನ ಸಮಾವೇಶ ಸ್ಪೇನಿನ ರಾಜಧಾನಿ ಮ್ಯಾಡ್ರಿಡ್ನಲ್ಲಿ 2019 ಡಿಸೆಂಬರ್ನಲ್ಲಿ ನಡೆಯಿತು. ಈ ಸಮಾವೇಶದಲ್ಲಿ ಸುಮಾರು 177 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಮಾವೇಶದ ಸಂದೇಶ ಅಂತಂದರೆ ಸರಳ ಜೀವನ ಮುಂದಿನ ಬಿಸಿಯುಗಕ್ಕೆ ಪರಿಹಾರವಾಗಿದೆ ಎನ್ನುವಂತಹದ್ದು. ವಿಜ್ಞಾನಿಗಳು ಹೇಳುವ ವರದಿಯಂತೆ ಮುಂದೆ ಬರುವ ಬಿಸಿಲ ಪ್ರಳಯಕ್ಕೆ ಭಾರತೀಯರೇ ಹೆಚ್ಚು ಬಲಿಯಾಗಬಹುದು. ಈ ಪ್ರಳಯವನ್ನು ಯಶಸ್ವಿಯಾಗಿ ಎದುರಿಸಬೇಕಿದ್ರೆ ಪರಿಹಾರಗಳು ನಮ್ಮ ದೇಶದಲ್ಲೇ ಇವೆ, ನಮ್ಮ ಕೈಯಲ್ಲೇ ಇವೆ. ಪರಿಸರ ಮಾಲಿನ್ಯ ಎನ್ನುವಂತಹದ್ದು ಭೂಮಿಯ ಅಥವಾ ವಾತಾವರಣದ ವ್ಯವಸ್ಥೆಯಲ್ಲಿ ಭೌತಿಕ ಮತ್ತು ಜೈವಿಕ ಘಟಕಗಳ ಮಾಲಿನ್ಯವು ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದು ಪರಿಸರದ ಮೇಲೆ ಪ್ರತಿಕೂಲ ಪ್ರಮಾಣ ಬೀರ್ತಾ ಇದ್ರೆ ಅದು ಪರಿಸರ ಮಾಲಿನ್ಯ ಎನಿಸಿಕೊಳ್ಳುತ್ತದೆ. ಯಾವುದೇ ವಸ್ತು ಘನ, ದ್ರವ ಅಥವಾ ಅನಿಲ ರೂಪದಲ್ಲಿ ಅಥವಾ ಯಾವುದೇ ರೀತಿಯ ಶಕ್ತಿಯ ಅಂದರೆ ಶಾಖ, ಧ್ವನಿ ಮತ್ತು ವಿಕಿರಣಶೀಲತೆಯಂತಹ ರೂಪವು ದುರ್ಬಲಗೊಳ್ಳುವುದಕ್ಕಿಂತ ಮೊದಲು ಪರಿಸರಕ್ಕೆ ಸೇರ್ತವೆ. ಈ ಪ್ರಕ್ರಿಯೆಯಿಂದ ಪರಿಸರ ಮಲಿನವಾಗ್ತದೆ. ಪರಿಸರ ಮಲಿನಕ್ಕೆ ಹಲವಾರು ಕಾರಣಗಳಿವೆ. ಮನುಷ್ಯರು ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ ಎನ್ನುವಂತಹ ಕೂಗು ಇತ್ತೀಚೆಗೆ ಹೆಚ್ಚು ಕೇಳಿಬರ್ತಾ ಇದೆ. ಕೈಗಾರಿಕೆಗಳು ಹೋಗುವ ಅಪಾರ ಹೊಗೆ, ಮಿತಿಮೀರಿದ ಪ್ಲಾಸ್ಟಿಕ್ ಬಳಕೆ, ಜಲಮೂಲಕ್ಕೆ ಕಂಟಕವಾಗಿರುವ ಮಾಲಿನ್ಯ ಮತ್ತಿರುವ ಹಸಿರು ನಾಶ, ಇವುಗಳನ್ನು ನಾವು ತಡೆಗಟ್ಟಬೇಕಾಗಿದೆ. ಹಾಗಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವಂತಹದ್ದು, ನೀರು ಪೋಲಾಗದ ಹಾಗೆ ಮಿತವಾಗಿ ಬಳಸುವಂತಹದ್ದು, ಪೆಟ್ರೋಲ್ ಡೀಸೆಲ್ ವಾಹನಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು, ಅರಣ್ಯ ನಾಶವನ್ನು ತಡೆಗಟ್ಟುವಂತಹದ್ದು, ಹಸಿರು ಸಸ್ಯ ಗಿಡಮರಗಳನ್ನು ನೆಟ್ಟು ಬೆಳೆಸುವಂತಹದ್ದು, ರಾಸಾಯನಿಕದ ಬಳಕೆ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡುವಂತಹದ್ದು, ಇವೆಲ್ಲವನ್ನು ಆದ್ಯತೆ ಮೇಲೆ ನಾವು ಮಾಡಬೇಕಾಗಿದೆ. ಎಲ್ಲ ಜೀವಿಗಳಿಗೂ ಅಗತ್ಯವಾಗಿರುವಂತಹದ್ದು ಈ ಭೂಮಿ. ಮನುಷ್ಯರು ಮಲಿನಗೊಳಿಸಿದ ಈ ವಾತಾವರಣದಿಂದ ಭೂಮಿಯಲ್ಲಿ ಸಿಗುವಂತಹ ನೀರು ಅಶುದ್ಧವಾಗ್ತಾ ಇದೆ, ವಾಯು ಮಲಿನವಾಗ್ತಾ ಇದೆ, ಹಾಗೆಯೇ ಭೂಮಾಲಿನ್ಯವು ಕೂಡ ನಡೀತಾ ಇದೆ. ವಾಯುಮಾಲಿನ್ಯವನ್ನು ತಡೆಗಟ್ಟುವುದಕ್ಕೆ ಕಾರಣವಾಗಿರುವಂತಹ ಕಾರ್ಖಾನೆಗಳಿಂದ ಹೊರಸೂಸುವಂತಹ ಹೊಗೆಯನ್ನು ರಾಸಾಯನಿಕ ರಹಿತವಾಗಿ ಮಾಡಬೇಕು. ವಾಹನಗಳಿಂದ ಹೊರಬರುವ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿಗದಿತ ಪ್ರಮಾಣದಲ್ಲಿ ಇರುವಂತೆ ಜಾಗೃತಿಯನ್ನು ವಹಿಸಬೇಕು. ಹೆಚ್ಚು ಗಿಡವನ್ನು ಬೆಳೆಸುವುದಕ್ಕೆ ಜಾಗೃತಿಯನ್ನು ಮೂಡಿಸಬೇಕು. ಗಾಳಿಯಲ್ಲಿ ಧೂಳು ಸೇರದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಪ್ರಾಣಿಗಳು ವಸ್ತುಗಳು ಕೊಳೆಯದಂತೆ, ಕೆಟ್ಟ ವಾಸನೆ ಹರಡದಂತೆ ನೋಡಿಕೊಳ್ಬೇಕು. ಸಂಚರಿಸಲು ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡಬೇಕು. ಬಳಕೆ ಮಾಡಿದ ವಸ್ತುಗಳನ್ನು ಕಡಿಮೆ ಶಕ್ತಿ ಉಪಯೋಗಿಸಿ ಇನ್ನೊಂದು ವಸ್ತುವಾಗಿ ಉಪಯೋಗಿಸುವಂತಹದ್ದು ಕೂಡ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರಯತ್ನ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತಹದ್ದು, ಇಲ್ಲವೇ ಮರುಬಳಕೆ ಮಾಡುವಂತಹದ್ದು, ಹವಾನಿಯಂತ್ರಣಗಳ ಬದಲಿಗೆ ಫ್ಯಾನನ್ನು ಬಳಸುವಂತಹದ್ದು, ಹೊಗೆ ನಳಿಗೆಗಳಿಗೆ ಶೋಧಕಗಳನ್ನು ಅಳವಡಿಸುವಂತಹದ್ದು ಕೆಲವೊಂದು ಪ್ರಮುಖ ಹೆಜ್ಜೆಗಳು. ಪರಿಸರ ರಕ್ಷಣೆಯೇ ಜೀವಿಗಳ ರಕ್ಷಣೆ. ಜೀವಿಗಳ ಅಳಿವು ಉಳಿವು ಪರಿಸರ ರಕ್ಷಣೆಯನ್ನು ಅವಲಂಬಿಸಿದೆ. ಪರಿಸರ ಮಾಲಿನ್ಯ ವಿಶ್ವ ವಿನಾಶದ ಮೂಲವಾಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಪರಿಸರ ರಕ್ಷಣೆಯ ಮಹತ್ವದ ಜವಾಬ್ದಾರಿಯನ್ನು ಎಲ್ಲರೂ ಅರಿತುಕೊಂಡು